ವಿಳ್ಳೆದೆಲೆಯಲ್ಲಿ ಯಾವ ರೀತಿ ಲಾಭ ಪಡ್ಕೊಂಡಿದ್ದಾರೆ, ಮತ್ತೆ ಅಡಿಕೆನ ಯಾವ ರೀತಿಯಾಗಿ ಪೋಷಣೆ ಮಾಡಿ ಅದರಲ್ಲಿ ಏನೇನು ಗಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ಕೃಷಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ವಿಶ್ವನಾಥ್ ಅವರೇ. ನಮಸ್ಕಾರ ಸರ್. ಹೇಳಿ ವಿಶ್ವನಾಥ್ ಅವರು, ಇದಕ್ಕಿಂತ ಮೊದಲು ತಾವು ಏನ್ ಮಾಡ್ಕೊಂಡಿದ್ರಿ? ನಮ್ಮ ತಂದೆಯವರು ಅಡಿಕೆನೆ ಬೆಳಕಂತ ಬಂದಿದ್ರು, ನಾವು ಅಡಿಕೆನೆ ಅವಲಂಬನೆ ಮಾಡಿದೀವಿ, ಅಡಿಕೆನೆ ಅವಲಂಬನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಕಡೆ ಇರ್ತಕ್ಕಂಥವ್ರೆಲ್ಲ ಚನ್ನಗಿರಿ ಸೈಡವ್ರೆಲ್ಲ ಅಡಿಕೆನೆ ಜಾಸ್ತಿ. ನೀವು 90% ಅಡಿಕೆನೆ ಸರ್. ಅಡಿಕೆ ನಮ್ಮ ತಾಲೂಕು ಒಂದು ಕೇಂದ್ರದ ಅಡಿಕೆ ಮೇಲೆ ಜೀವನ. ಇಲ್ಲಿ ತನಕ ತಾವು ಓದಿದಿರೋ ಏನು? ನಾನು PUC ಮಾಡಿದ್ದೀನಿ ಸರ್. PUC ಮಾಡಿಬಿಟ್ಟು ಅಡಿಕೆ ಕೃಷಿ ನೋಡಿಕೆ ಅಂತ ಸೈಡ್ ಬಿಸ್ನೆಸ್ ಬೇರೆ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ಈ ತೋಟ ಮಾಡ್ತಿದ್ದೀರಾ? ನಾನು ಈಗ ಒಂದು 25 ವರ್ಷದಿಂದ ಮಾಡ್ತಾ ಇದೀವಿ. ಚೆನ್ನಾಗಿ ಅನ್ಸಿದ್ಯಾ? ಹ್ಮ್ ಸರ್, ಅಡಿಕೆ ಲಕ್ಸುರಿ ಲೈಫ್ ಸರ್. ಅದು ಏನ್ ಗೊತ್ತಾ, ಈಗ ಒಳ್ಳೆ ಮಾರ್ಕೆಟ್ ಇದೆ, 50,000 ತಗೊಳ್ಳಿ ಹೋಗಿದೆ ಮಾರ್ಕೆಟ್. ಅಡಿಕೆ ಒಳ್ಳೆ ಬೆಳೆ ಇದೆ, ಈಗ ಎಕರೆಗೆ 12-13 ಕ್ವಿಂಟಲ್ ಅಡಿಕೆ ಬೆಳಿಬಹುದು. ಹಂಗಾಗಿ ಅಡಿಕೆನೆ ಅವಲಂಬನೆ ಮಾಡ್ಕೊಂಡಿವಿ ನಾವು, ಅಡಿಕೆಗೆ ಜೀವನ. ಎಷ್ಟು ಎಕರೆ ಹಾಕಿದ್ರಿ ಅಡಿಕೆ? 4.5 ಎಕರೆ ಅಡಿಕೆನೆ ಹಾಕಿದ್ವಿ ಸರ್. ನಾವೇನು ಬೇರೆ ಬೆಳೆ ಬೆಳೆಯೋದೇ ಇಲ್ಲ, ಅಡಿಕೆನೆ ಬೆಳೆಯೋದು. ಮಿಶ್ರ ಬೆಳೆ ಬೆಳಿತೀವಿ, ಕಾಳು ಮೆಣಸು ಹಾಕ್ತಾರೆ, ವಿಳೆದೆಲೆ ಹಾಕ್ತಾರೆ, ಬಾಳೆ ಹಾಕಿಂತೀವಿ. ಅವೊಂದು ಬಾಳೆ ಅವೆಲ್ಲ 2-2 ವರ್ಷ ಹೋಗ್ತವೆ, ವಿಳೆದೆಲೆ ಲೈಫ್ ಇರ್ತದೆ. ಅಡಿಕೆ ಮಾತ್ರ ಯಾವಾಗಲೂ ಇರ್ತದೆ, ಹೋಗ್ತಾ ಇದ್ದಾಗ ಒಳದಾಯ ಮಾಡಿ ಕಟ್ತೀವಿ. ಮತ್ತೆ ಅವು ಅಡಿಕೆನೆ ಅವಲಂಬನೆ ಮಾಡ್ಕೊಂತಾರೆ. ಅಡಿಕೆ ಕೃಷಿ ಅಂತ ಹೇಳಿದ್ರಿ, ಯಾವ ರೀತಿ ಗಿಡಗಳನ್ನು ಮಾಡಿದ್ರಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದ್ರೆ ಪ್ರಾರಂಭದಿಂದ ಹೇಳ್ತಾ ಹೋಗಿ. ಯಾವ ತಳಿ ಅಡಿಕೆ ಹಾಕಿದಿರಿ? ನಾವು ತೀರ್ಥಹಳ್ಳಿ ಅಡಿಕೆ ಹಾಕಕ್ ಬರಲ್ಲ, ನಮ್ಮ ನೆಲಕ್ಕೆ ಹೊಂದ್ಕೇನಲ್ಲ. ನಮ್ಮ ಅಜ್ಜರು ಮಾಡ್ಕೊಂಬನದ ಆ ತಳಿನೇ ನಾವು ಉಳಿಸಂತ ಹೋಗಿದೀವಿ. ಅದರಲ್ಲೇ ಸಸಿ ಮಾಡ್ಕೊಂತೀವಿ, ಮಣ್ಣು ಮಾಡಿ ಪಾಕೆಟ್ ಮಾಡಿ 1-2 ವರ್ಷ ಗಿಡ ಆದ್ಮೇಲೆ ಅವನ್ನೇ ಕೃಷಿ ಮಾಡ್ಕೊಂತ ಹೋಗ್ತೀವಿ. ಎಷ್ಟು ವರ್ಷದ ಮರ ನಮ್ಮ ಈಗ? ಒಂದಲ್ಲೇ 65 ವರ್ಷ ತೋಟ ಕಡಿದು ಮತ್ತೆ ಹೊಸ ಮಾಡಿದೀವಿ. ಈಗ ಒಂದು ಆಲ್ರೆಡಿ ಇರೋದು 30 ವರ್ಷದ ಐತೆ, 3 ವರ್ಷದ ಐತೆ, 11 ವರ್ಷದ ಐತೆ. ಹಿಂಗ ವರ್ಷ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಅಡಿಕೆ ತೋಟ ಮಾಡಿದಿರಿ, ಯಾವ ರೀತಿ ಕ್ರಮವನ್ನು ಮಾಡ್ಕೊಂಡು ಅಡಿಕೆ ತೋಟ ಮಾಡಿದಿರಿ? ಒಂದೆಕರೆಗೆ ಎಷ್ಟು ಮರಗಳನ್ನ ನೀವು ಹಾಕಿದ್ರಿ ಗಿಡ? 500-520 ಅಡಿ. ಅದು 8-9 ಮಾಡಿದ್ರೆ 500 ಗಿಡ ಕುಂಡಿರ್ತವೆ, 8-8 ಮಾಡಿದ್ರೆ 550 ಕುಂಡಿರ್ತವೆ. 8-8.5 ಮಾಡ್ಬೇಕು, ಯಾಕಂದ್ರೆ ಗಾಳಿ ಆಡ್ಬೇಕು ಅವಕ್ಕೆ. ನಾವ್ ಎಷ್ಟು ವಿಶ್ವಾಲ ಬಿಡ್ಕಂತೀವೋ ಅಷ್ಟು ಗಾಳಿ ಆಡಕ್ಕೆ ಅನುಕೂಲ ಆಗುತ್ತೆ. ಕೆಲವರು 9 ಅಂತಾರೆ, 9 ಮಾಡ್ತಾರೆ. ಕೆಲವರು ಬಹಳ ಜಮೀನು ಇದ್ದಾರೆ ಮಾಡ್ತಾರೆ, ಸ್ವಲ್ಪ ಜಮೀನು ಇದ್ದಾರೆ ಮಾಡ್ತಾರೆ, 8-8 ಮಾಡ್ತಾರೆ, 7.5 ಮಾಡ್ತಾರೆ, 7.5-8 ಮಾಡ್ತಾರೆ. ಟ್ರ್ಯಾಕ್ಟರ್ ಹೊಡಿಬೇಕಲ್ಲ, ಟ್ರ್ಯಾಕ್ಟರ್ ಹೊಡಿಯೋಕ್ಕೋಸ್ಕರ ಆ ಟೈಪ್ ಮಾಡ್ತಾರೆ. ಈ ಒಂದು ಅಡಿಕೆ ಬೆಳಿಬೇಕು ಅಂತ ನಿಮ್ಗೆ ಆಸಕ್ತಿ ಆದ್ರೂ ಯಾರು ಹೇಳ್ಕೊಟ್ಟಿದ್ದಾರೆ? ಇದೆ ಸರ್, ನಮ್ಮ ಜೀವನನೇ ಇದು, ನಮ್ಮ ತಾಲೂಕಿನ ಜೀವನನೇ ಇದು. ಇದೇ ಅಡಿಕೆ ಇದ್ದಾನೆ ಸಾವುಕಾರ ಅಂತಾರೆ ನಮ್ಮ ಕಡೆ. ಈ ಗಿಡಕ್ಕೆ ಯಾವ ತರ ಪೋಷಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ? ಸರ್, ಏನು ಪೋಷಣೆ ಏನಿಲ್ಲ, ಗಿಡ ನೆಡ್ತಾಣ. ವರ್ಷ ಒಂದ್ಸಲಿ ದನಿನ ಗೊಬ್ಬರ ಹಾಕ್ತಿವಿ, ಆಮೇಲೆ ಹೊರಗಡೆ ಮಣ್ಣು, ಇಲ್ಲಿ ಸುಳೆಕೆರೆ ಅಂತ ಸಿಗುತ್ತೆ, ಆ ಮಣ್ಣು ಸಿಗ್ತಾ ಇಲ್ಲ ಈಗ. ಇಲ್ಲಿಂದ ಬಿಟ್ಟು ಒಂದು 8 ಕಿಲೋಮೀಟರ್ ಗಾಣದಕಟ್ಟೆ ಕೆರೆ ಅಂತ ಇದೆ, ಅಲ್ಲಿಂದ ತಗಂತೀವಿ. ಇಲ್ಲ ಅಂದ್ರೆ ಮಣ್ಣು ಖರೀದಿ, ಈ ಇತ್ತೀಚಿನ ದಿನಗಳಿಗೆ ಮಣ್ಣು ಖರೀದಿ ಮಾಡ್ಕೊಂಡು ಹೊಲದಗಳದೇ ಹಾಕ್ತಾ ಇದೀವಿ. ಕೃಷಿಗಳಿಗೆ 500 ರೂಪಾಯಿ ರೈತರಿಗೆ ಕೊಟ್ಟು ನಾವು ಏರಿಸ್ಕೊಂಡು ಅದನ್ನ ಹಾಕ್ತಾ ಇದೀವಿ. ಅಂದ್ರೆ ಅತಿ ಮಣ್ಣು ಹಾಕಕ್ಕೂ ಆಗಲ್ಲ, ಕೆಲವೇ ಪ್ರಮಾಣದಲ್ಲಿ ಮಣ್ಣು ಹಾಕ್ಬೇಕಷ್ಟೇ. ಬಹಳ ಮಣ್ಣು ಹಾಕಿದ್ರೆ ಉಸಿರು ಗಡ್ತತೆ, ಬೇರೆಲ್ಲ ಇದಾಗತ್ತೆ ಅಂತ ಹೇಳ್ತಾರೆ. ಕೆಲವು ಪ್ರಮಾಣದಲ್ಲಿ ಹಾಕಿ ಮಾಡ್ಬೇಕು. ತಗ್ಗಿದ್ದಗಳಾಗೆ ಮಣ್ಣು ಏರ್ಕೊಂಡು ಆಮೇಲೆ ಗಿಡ ಕಟ್ತೀವಿ. ನೀರಾವರಿಗಳು ಇಲ್ಲಿ ನಮ್ಮ ಭದ್ರಾ ಅಚ್ಚುಕಟ್ಟು ಹೋಗಿದೆ, ಅಲ್ಲೆಲ್ಲ ಅಂತ ತಗ್ಗಳು ಗದ್ದೆಗಳು ಇರ್ತವೆ. ಈ ಭತ್ತಕ್ಕೂ ಒಳ್ಳೆ ಬೆಂಬಲ ಬೆಲೆ ಇಲ್ಲಲ್ಲ ಈಗ. ಹಂಗಾಗಿ ಏನ್ ಮಾಡಿದ್ರೆ ಎಲ್ಲ ಜನ ಏನ್ ಮಾಡಿದ್ದಾರೆ ಅಂದ್ರೆ ಅಡಿಕೆಗೆ ನಿಂತಿದ್ದಾರೆ. ಅವಕ್ಕೆಲ್ಲ ಏನ್ ಮಾಡ್ತೀವಿ, ಮಣ್ಣು ಫಸ್ಟ್ ಮಣ್ಣು ಏರ್ಸಿ ಅಂತೀವಿ. ಇಲ್ಲಿ ಮಣ್ಣುಗಳು ಸಿಗ್ತಾವೆ, ಹೊಲಗಳ ಮಣ್ಣು, ಮಣ್ಣು ಏರ್ಸ್ಕೊಂಡು ಲೆವೆಲ್ ಮಾಡ್ಕೊಂಡು ಆಮೇಲೆ ಬಾಕ್ಸ್ ಗುಂಡಿ ಹೊಡೆದು ಒಂದು ಹೊರಗಡೆಯಿಂದ ಒಂದ್ 2 ಪುಟ್ಟಿ ಮಣ್ಣು ಹಾಕಿ ಅದಕ್ಕೆ ಆಮೇಲೆ ದಾಯ ಮಾಡ್ಕೊಂಡು ಮತ್ತೆ ಗಿಡ ನೆಡ್ತೀವಿ. ಆ ಟೈಪ್ ಎಲ್ಲ ಮಾಡ್ತಾ ಇದೀವಿ ಸರ್. ಸಸಿ ಅಂತೂ ನೀವೇ ತಯಾರು ಮಾಡೋದು? ನಾವೇ ಸಸಿ, ನಾವೇ ನಮ್ಮ ತಳಿನೇ ಆವಾಗ ಸರ್. ನಮಗೆ ಬೇರೆ ಕಡೆಯಿಂದ ತಳಿ ತಂದ್ರೆ ನಮಗೆ ಅವಕ್ಕೂ ಆಗಲ್ಲ. ಈ ತೀರ್ಥಹಳ್ಳಿ ಕಡೆ ತಂದ್ರೆ ನಮಗೆ ನಮ್ಮ ಅವಗುಣಕ್ಕೆ ಅದು 15 ವರ್ಷಕ್ಕೆ ತೋಟ ಹೋಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಯಾವ ತರದ್ದು ತಳಿ ಬೆಳೀತಾರೆ? ಅದು ಏನ್ ಗೊತ್ತಾ ಸರ್, ಒಂದ್ ಟೈಮ್ ಕಟಾವ್ ಮಾಡ್ತಾರೆ ಅಷ್ಟೇ ಅವರು, ಡಿಸೆಂಬರ್ ಆದ್ಮೇಲೆ. ನಮ್ದು ಹಂಗಲ್ಲ, ಆಗಸ್ಟ್ ಇಂದಲೇ ಸ್ಟಾರ್ಟ್ ಆಗುತ್ತೆ. ನಾವು ಡಿಸೆಂಬರ್ ಜನವರಿ ತಗೊಳ್ಳೋ ಕಟಾವ್ ಮಾಡ್ತಾ ಇರ್ತೀವಿ. ವರ್ಷಕ್ಕೆ ನಾವು 5-6 ಬೆಳೆ ಕಟ್ ಮಾಡ್ತಾ ಇರ್ತೀವಿ. ಅವರಲ್ಲಿ ಒಂದ್ ಬೆಳೆ ಕಟ್ ಮಾಡ್ತಾರೆ. ಅವಗುಣ ಪರಿಸರ ಅಲ್ಲಿ ಕೂಲ್ಡ್ ಇರ್ತದೆ, ನಮ್ಮಲ್ಲಿ ಹೀಟ್ ಇರ್ತದೆ. ಹಂಗಾಗಿ ನಮ್ಮ ಅವಗುಣಕ್ಕೊಂದು ಏನಂತ ಗಿಡಗಳೇ ಆಗ್ಬೇಕು, ನಮ್ಮ ನೇಚರಲ್ಲಿ ಬೆಳೆದ್ರೆ ಗಿಡಗಳು ಆಗ್ಬೇಕು ಅಂತ ನಾವು ಆಸೆ ಮಾಡ್ತೀವಿ. ಅಂದ್ರೆ ಇದು ಮಲ್ನಾಡು ಅರೆ ಮಲ್ನಾಡು ತರ? ಅರೆ ಮಲ್ನಾಡು ಸರ್. ಅರೆ ಮಲ್ನಾಡಿಗೋಸ್ಕರ ನಮ್ಮ ನೇಚರಲ್ಲಿ ಬೆಳೆದ್ರೆ ಗಿಡಗಳು ಆಗ್ಬೇಕು ಅಂತ ನಾವು ಇದು ಮಾಡ್ತೀವಿ. ಅಂದ್ರೆ ಇಲ್ಲಿರ್ತಕ್ಕಂಥ ಗಿಡ ಅಲ್ಲಿ ಬೆಳೆಯಕ್ಕಾಗಲ್ಲ ಅಂತಾನ? ಇಲ್ಲಿ ಅಲ್ಲಿ ಬೆಳೀತಾರಲ್ಲ ನಮಗೆ ಗೊತ್ತಿಲ್ಲ. ಅಲ್ಲೇ ಗಿಡಗಳು ಬಂದ್ರೆ ನಮ್ಮಲ್ಲಿ ರೋಗಗಳು ಜಾಸ್ತಿ ಆಗುತ್ತೆ. ಕಸ್ಮೂರಿಗೆ ಇಡಮುಂಡಿಗೆ ರೋಗ ಅಂತ ಬರುತ್ತೆ, ಆ ರೋಗ ಬೆಳೆತೈತೆ. ಹಂಗಾಗಿ ಇದು ಮಾಡ್ತೀವಿ. ಈಗೆಲ್ಲ ಏನ್ ಗೊತ್ತಾ, ಸಾವಯವ ಕೃಷಿ ಬೆಳೆಸುವಂತದಾರೆ. ಈ ಸಾವಯವ ಕೃಷಿ ಮಾಡಿದ್ರೆ ನಾವು ಈಗ ಮೋದಿ ಕೇರು ಆಗ್ತಾ ಇದೀವಿ. ಒಂದ್ಸಲಿ ನೆಟ್ ಸರ್ಪ್ ಹಾಕಿದ್ವಿ, ಈ ಸಲ ಮೋದಿ ಕೇರಿ ಮಾಡಿದ್ವಿ. ಅದನ್ನ ಗಾತ್ರದಲ್ಲಿ ಅದನ್ನ ಕಲಸಿ ದಿನ ಪ್ರತಿ ಗಿಡಕ್ಕೆ ವರ್ಷಕ್ಕೆ ಒಂದೆರಡು ಟೈಮ್ ಒಂದೊಂದು ಲೀಟ್ರ್ ಹಾಕ್ತೀವಿ. ಕೆಲವು ಸಿಂಪರಣೆ ಮಾಡ್ತಾರೆ, ನಾವು ಅದನ್ನ ಮಾಡಕ್ ಹೋಗಿಲ್ಲ. ಈ ಮಳೆ ಜಾಸ್ತಿ ಆದ್ರೆ ನಮ್ಮಲ್ಲಿ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಮೈಲ ತುತ್ತು ಅದನ್ನ ಸ್ಪ್ರೇ ಮಾಡ್ಬೇಕು. ಇದು ಕೃಷಿಯೆಲ್ಲ ಅಷ್ಟು ಇದು ಬಿಡಲಿಲ್ಲ. ಈ ಲೇಬರ್ ಪ್ರಾಬ್ಲಮ್, ಮೊದಲೆಲ್ಲ ಲೇಬರ್ ಪ್ರಾಬ್ಲಮ್ ಇರಲಿಲ್ಲ. ಇದು ಅಡಿಕೆ ಅಂದ್ರೂ ಐತೆ ಸರ್ ಆದಾಯ, ಎಕರೆಗೆ ಸಿಕ್ಕಿಂದ 5-6 ಲಕ್ಷ ರೂಪಾಯಿ ಆದಾಯ ಇದೆ. ಅಷ್ಟೇ ವರ್ಷ 2-2.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ 4 ಲಕ್ಷ ರೂಪಾಯಿ ಲಾಭ ಇದೆ. ರಾಸಾಯನಿಕ ಗೊಬ್ಬರ ಯಾಕೆ ಬಳಸಲ್ಲ ನೀವು? ಬಳಸ್ತೀವಿ ಸರ್, ರಾಸಾಯನಿಕ ಗೊಬ್ಬರನು ಬಳಸ್ತೀವಿ, ಬಳಸಲ್ಲ ಅಂತ ಹೇಳಲ್ಲ. ಈ ಪ್ರಮಾಣ ಈ ಸಾವಯವಕ್ಕೆ ಅವಲಂಬನೆ ಮಾಡಿ ಅದನ್ನ ಸ್ವಲ್ಪ ಪ್ರಮಾಣ ಕಮ್ಮಿ ಮಾಡ್ತೀವಿ. ರಾಸಾಯನಿಕ ಹಾಕಿದ ತಕ್ಷಣ ಏನಾಗುತ್ತೆ, ಗಿಡ ಇಡುಮುಂಡಿಗೆ ರೋಗ ಅವು ಬೀಳ್ತವೆ, ಹಂಗಾಗಿ ಅದನ್ನ ಯೂಸ್ ಮಾಡಕ್ಕೆ ಕಮ್ಮಿ ಮಾಡ್ತೀವಿ. ಅಂದ್ರೆ ರಾಸಾಯನಿಕ ಹಾಕಿದಾಗ ಭೂಮಿ ಫಲವತ್ತತೆ ಹಾಳಾಗಲ್ವಾ? ಆಗತ್ತೆ ಸರ್, ಈಗ ಅದಕ್ಕೆ ಮಾಡಕ್ಕೆ ಒಂದು ಕಾಂಪಿಟೇಷನ್ ಅಲ್ಲ ಸರ್, ಹಂಗಾಗಿ ರಾಸಾಯನಿಕ ಹಾಕಲೇಬೇಕು. ಈ ಎಲ್ಲ ಹೇಳೋದು ನೋಡಿ, ಈ ರೋಗಗಳು ಬೀಳೋದು ನೋಡಿದ್ರೆ ಎಲ್ಲರೂ ತಜ್ಞರುಗಳು ಹೇಳೋದು ರಾಸಾಯನಿಕ ಗೊಬ್ಬರ ಹಾಕ್ಬೇಡ್ರಿ, ಸಾವಯವ ಕೃಷಿ ಅವಲಂಬನೆ ಮಾಡ್ರಿ ಅಂತಾರೆ. ಇಳುವರಿ ಸಾವಯವ ಸ್ವಲ್ಪ ಸ್ಲೋ, ರಾಸಾಯನಿಕ ಫಾಸ್ಟ್, ಹಂಗಾಗಿ ರಾಸಾಯನಿಕ ಯೂಸ್ ಮಾಡ್ತೀವಿ. ಅಂದ್ರೆ ಎರಡು ಸೇರ್ಸಿ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಲಾಭ ಇದೆ, ಇಳುವರಿ ಬರ್ತೈತೆ ಅಂತ. ಒಂದು ಒಳ್ಳೆ ಪ್ರಾಯದ ಗಿಡ 10-12 ವರ್ಷ ಗಿಡ ಆದ್ರೆ ಅಗ್ರಿಗೆ 13-14 ಕ್ವಿಂಟಲ್ ತಗೊಳ್ಳ ಬೆಳಿಬಹುದು. ಅಂದ್ರೆ ನೀರಾವರಿಯಲ್ಲಿ ಬರಲ್ಲ, ಡ್ರೈ ಲ್ಯಾಂಡ್ಗಳು ಒಳ್ಳೆ ಫಲವತ್ತಾದ ಭೂಮಿಗಳಿದ್ರೆ 13-14 ಕ್ವಿಂಟಲ್ ತಗೊಳ್ಳ ಅವರೇ ಅಡಿಕೆ ತೆಗಿಬಹುದು. ಇದು ಯಾವ ರೀತಿ ಮಣ್ಣು ಅಂತೀರಾ? ಇದು ಕೆಲವು ಇಲ್ಲಿ ಎರೆ ಮಣ್ಣು ಬರ್ತಾರೆ ಕೆಳಗೆ, ನೀರಾವರಿದು ಕೆಂಪು ಮಣ್ಣು ಬರುತ್ತೆ, ಕಲ್ಲು ಬರುತ್ತೆ. ನಮ್ದು ಕಲ್ಲು ಮಣ್ಣು ಮಳ್ಳು, ಫಲವತ್ತತೆ ಕಡಿಮೆ ಇರ್ತೈತೆ. ಅದಕ್ಕೆ ನೀವೇನ್ ಮಾಡ್ತೀರಾ? ಅದೇ ಮಣ್ಣು ಗೊಬ್ಬರ ಈ ಇದರಲ್ಲೇ ಹೊರಗಿನ ಮಣ್ಣಲ್ಲೇ ಫಲವತ್ತತೆ ಕೊಡ್ತೀವಿ. ಅದೇ ಹೊರಗಡೆ ಮಣ್ಣು ಹಾಕಿಸಿ ಈ ಭೂಮಿಗೆ ಅಡ್ಜಸ್ಟ್ ಮಾಡ್ತೀವಿ. ಅಡ್ಜಸ್ಟ್ ಮಾಡಿದ್ರೆ ವರ್ಷ ವರ್ಷ ಒಂದ್ ಸ್ವಲ್ಪ ಮಣ್ಣು ನೋಡ್ಕೊಂತಲೇ ಹೋಗ್ತೀವಿ. ಒಳ್ಳೆ ಮಣ್ಣು ಸಿಕ್ತು ಅಂದ್ರೆ 2 ವರ್ಷಕ್ಕೆ ಒಂದ್ಸಲ ಹಾಕ್ಸ್ತೀವಿ, ಇಲ್ಲ ವರ್ಷ ವರ್ಷ ಹಾಕಿಸ್ತೀವಿ. ಅದು ಆ ಥರ ಹಾಕಿದಾಗ ಒಳ್ಳೆ ಫಸಲು ಬರುತ್ತೆ. ಒಟ್ಟು ದನಿ ಗೊಬ್ಬರ ವರ್ಷ ಹಾಕಿದ್ರೆ ಬಹಳ ಅನುಕೂಲ ಸರ್, ರೋಗ ರುಜ್ಞೆ ಕಡಿಮೆ, ಫಲವತ್ತತೆ ಒಂದೇ ಸಮವಾಗಿ ಹೋಗ್ತಾ ಇರ್ತದೆ. ದನಿನ ಗೊಬ್ಬರ ಅಂತ ಹೇಳಿದ್ರೆ ಎಷ್ಟು ಹಾಕ್ತೀರಾ? ಒಂದೊಂದು ಪುಟ್ಟಿ ಹಾಕ್ತೀವಿ ಸರ್. ಅದ್ರ ಬಗ್ಗೆ ಸುತ್ತ ಬಿಡಿಸಿ ಈ ಒಂದೊಂದು ಪುಟ್ಟಿ ಅಲ್ಲಿ ಗೊಬ್ಬರ ಹಾಕಿ ಮುಚ್ಚುತ್ತೀವಿ, ಮುಚ್ಚಿ ಇದು ಮಾಡ್ತೀವಿ. ಮತ್ತೆ 15 ಈಗ ಡಿಸೆಂಬರ್ ಅಲ್ಲಿ ಮಾಡ್ತೀವಿ, ಇಲ್ಲ ಜೂನ್ ತಿಂಗಳಲ್ಲಿ ಮಾಡ್ತೀವಿ. ಆದಷ್ಟು ಡಿಸೆಂಬರ್ ಅಲ್ಲೇ ಮಾಡ, ಚಳಿಯಲ್ಲಿ ಹಾಕಿದ್ರೆ ಅನುಕೂಲ ಅಂತ. ಗರ್ಭ ಕಟ್ತಾ ಇರ್ತದಲ್ಲ ಆ ಟೈಮಲ್ಲಿ, ಗರ್ಭಧಾರಣೆ ಆಗ್ತಾ ಇರ್ತದೆ ಆ ಟೈಮಲ್ಲಿ ಹಾಕ್ತಾ ಇರ್ತೀವಿ. ಈ ಅಡಿಕೆ ಗಿಡಗಳು ಅಂದ್ರೆ ಸದಾ ಹಸಿರಾಗಿ ಕಾಣ್ತಿರ್ತವೆ, ಕಾರಣ ಏನು ಅಂತೀರಿ? ನೀವೇನ್ ಮಾಡ್ತೀರಾ ಅಂತ? ಅಲ್ಲ ಹಸಿರಾಗಿರ್ತಾವ ಅಂದ್ರೆ ಅವು ಪೋಷಣೆ ಮಾಡ್ದಂಗೆ ಸರ್, ಅವ್ಕೆ ಅವು ಸಮೃದ್ಧಿಯಾಗಿದ್ರೆ ಅವು ಹಸಿರಾಗಿರ್ತವೆ. ಈ ಕೆಲವು ನೀರಾವರಿ ಜೋಗ ನೆಲಗೊಳ್ದಾಗ ಹಳದಿ ಬಣ್ಣಕ್ಕೆ ತಿರುಗ್ತವೆ, ಅವು ಶೀತ ಆಗಿತ್ತು ಅಂತ ಇರ್ತೀವಿ. ಅವಾಗ ಏನ್ ಮಾಡಕ್ ಒಂದು ಬಸಿಗಾಲ ಮಾಡ್ಬೇಕು, ಇಲ್ಲ ಶೀತ ಆದವಕ್ಕೆ ಸೀಪೇಜ್ ಮಾಡ್ತಾರೆ. ಮೊದಲ ಸಬ್ಸಿಡಿ ಕೊಡೋರು ಸೀಪೇಜಿಗೆ, ಈಗ ಸೀಪೇಜಿಗೆ ಸಬ್ಸಿಡಿ ಕೊಡ್ತಾ ಇಲ್ಲ, ಈಗ ನಾವೇ ಸ್ವಂತಕ್ಕೆ ಮಾಡಿಸ್ಕೊಂತೀವಿ. ಗೌರ್ಮೆಂಟ್ ಇಂದ ಆದ್ರೆ ಮಣ್ಣಿನ ಪೈಪ್ ಕೊಡೋರು ನಮಗೆ. ಈಗ ನಾವು ಮಾಡ್ತೀವಿ ಅಂದ್ರೆ ಈ ಪ್ಲಾಸ್ಟಿಕ್ ಪೈಪ್ಗಳ ಹೋಲ್ ಮಾಡಿ ಮರಳಾಕಿ ಈ ಬಸ್ಸಿಗೆಲ್ಲ ಮಾಡ್ತೀವಿ. ನೀರಾವರಿಗಳಿಗೆ ಎಕ್ಸ್ಪೆಷಲಿ ಮಾಡಲೇಬೇಕು, ಮಳೆಗಾಲದಲ್ಲಿ ಶೀತ ಜಾಸ್ತಿ ಆಗುತ್ತೆ. ಈ ತೋಟಕ್ಕೆ ನೀರನ್ನ ಯಾವ ರೀತಿ ಅದಕ್ಕೆ ಹಾಕೋದ್ರ ಬಗ್ಗೆ ಏನ್ ಹೇಳಿ? ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆಯಿಂದ ಬೋರಲ್ ಇದೆ. ಬೋರಲ್ ಇಂದ ಏನ್ ಮಾಡ್ತೀವಿ ಅಂದ್ರೆ ಡ್ರಿಪ್ ಮೂಲಕ ಕೊಡ್ತೀವಿ. ಒಂದು 500 ಗಿಡಕ್ಕೆ ಒಂದು 2 ದಿನ ಬಿಡ್ತೀವಿ, ಮತ್ತೊಂದು 500 ಗಿಡಕ್ಕೆ 2 ದಿನ ಬಿಡ್ತೀವಿ. ಆ ಟೈಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಸರ್. ಆದ್ರೆ ನೀವು ಬಿಟ್ಟಾಗ ನೀರು ನಿಲ್ಲಲ್ವಾ? ಇಲ್ಲ ಸರ್, ನಿಲ್ಲಲ್ಲ. ಅದಕ್ಕೆ ಏನ್ ಮಾಡ್ಕೊಂಡಿದ್ರೆ ನಿಲ್ದಂಗೆ ಇರೋಕೆ? ನಿಲ್ದಂಗೆ ಪದ ಪದ ಹಾಕಿ ಅಂತ ಇರ್ತೀವಿ. ನೀರು ಡ್ರಿಪ್ ಅಲ್ಲಿ ಬಿಟ್ಟಾಗ ಅಷ್ಟಿರಲ್ಲ, ಆಯ್ ನೀರು ಬಿಟ್ಟ ಮಾತ್ರ ಕೂಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಈಗೆಲ್ಲ ಆಯ್ ನೀರು ಆಯ್ತು ಸರ್, ಮಾರ್ಚ್ ಏಪ್ರಿಲ್ ಮೇ ತಿಂಗಳಿಗೆ ತಿಂಗಳಿಗೆ ಒಂದ್ಸಲ ಆಯ್ ನೀರು ಮಾಡ್ತೀವಿ. ಆಯ್ ನೀರು ಅಂದ್ರೆ ಒಂದ್ಸಲ ಹಾಯಿಸ್ತೀವಿ, ಡ್ರಿಪ್ ಅಲ್ಲಿ ಕೊಡಲ್ಲ. ಆಯ್ ನೀರು ಅಷ್ಟು ಸಂಪೂರ್ಣ ಬೇಸಿಗೆಯಲ್ಲಿ ತಾವೇ ಬಿಡ್ತಕ್ಕಂಥದ್ದು ಬಿಡ್ತೀವಿ ಸರ್. ಸೊ ಪೂರ ಆಸ್ ಬಿಡ್ತೀವಿ, ಯಾಕೆಂದ್ರೆ ಅವಾಗ ಟೆಂಪರೇಚರ್ ಜಾಸ್ತಿ ಇರುತ್ತೆ, 40 ಡಿಗ್ರಿ ಹೋಗ್ತಾ ಇರ್ತಾರೆ. ಹಾಗಾಗಿ ನಾವು ಆಯ್ ನೀರು ಮಾಡ್ತೀವಿ. ಈ ತೋಟದಲ್ಲಿ ಕೆಲವರು ಏನ್ ಮಾಡ್ತಾರೆ, ಕಳೆನಾಶಕ ಅಂದ್ರೆ ಕಳೆಗಳೆಲ್ಲ ಬೆಳೆದಿರ್ತವೆ, ಕಳೆ ಬೆಳೆದಾಗ ಅವಕ್ಕೆಲ್ಲ ಯಾವ ರೀತಿ ಮಾಡ್ತೀರಿ, ಏನೇನ್ ಮಾಡ್ತೀರಾ? ನೀಟ್ ಮಾಡಕ್ ಅಂದ್ರೆ ವರ್ಷಕ್ಕೆ ಒಂದ್ ಟೈಮ್ 2 ಟೈಮ್ ಉಳುಮೆ ಮಾಡ್ತೀವಿ ಸರ್. ಈ ಜೂನ್ ಜುಲೈನಲ್ಲಿ ಒಂದ್ ಟೈಮ್ ಮಾಡಿ, ಡಿಸೆಂಬರ್ ಅಲ್ಲಿ ಒಂದ್ ಟೈಮ್ ಮಾಡ್ತೀವಿ. ಇನ್ ನಡುವೆ ಒಂದ್ ಟೈಮ್ ಕಳೆನಾಶಕ ಹೊಡಿಬಾರ್ದು ಅಂತಾರೆ, ಈ ಲೇಬರ್ ಪ್ರಾಬ್ಲಮ್. ನಾವು ಎಲೆ ಬೆಳ್ಳಿ ತೋಟಗಳಾಗಿದ್ದಾಗ ಕರ್ಕೊಂಬಂದು ಕಳೆ ಕೀಳಿಸ್ತೀವಿ, ಈ ಬಾಕಿ ನೆಲಗೊಳಗೆ ಔಷಧಿ ಒಂದ್ ಟೈಮ್ 2 ಟೈಮ್ ಸ್ಪ್ರೇ ಮಾಡ್ತೀವಿ. ಭೂಮಿ ತೊಂದರೆ ಆಗಲ್ವಾ? ಆಗತ್ ಸರ್, ಭೂಮಿ ಕೆಡ್ತತೆ ಅನಿವಾರ್ಯ, ಮತ್ತೆ ಲೇಬರ್ ಪ್ರಾಬ್ಲಮ್. ಅದು ಕಳೆನಾಶಕ ಹೊಡೆದಾಗ ಗಿಡಕ್ಕೆ ಏನೋ ಪ್ರಾಬ್ಲಮ್ ಆಗಲ್ವಾ? ಆಗತ್ ಸರ್, ಸ್ಲೋ ಪಾಯ್ಸನ್ ಸರ್, ಒಂದೇ ಸಲ ಹೋಗಲ್ಲ. ಅದೇ ಅದ್ರ ಲಕ್ಷಣಗಳು ರೋಗ ಬೀಳೋದು, ಫಸಲು ಈಲ್ಡ್ ಕಮ್ಮಿ ಆಗೋದು, ಒಂದ್ 10% ಈಲ್ಡ್ ಕಮ್ಮಿ ಆಗತ್ತೆ ಸರ್ ಕಳೆನಾಶಕ ಹೊಡೆದ್ರೆ. ವರ್ಷ ವರ್ಷ ಇದ್ದಿದ್ದೇ ಇದು. ಇದು ಏನು ಮಾಡಂಗಿಲ್ಲ ಸರ್, ಈ ಪದ್ಧತಿನ ಹೆಂಗೆ ಇದು? ಈ ಕಳೆ ಬೆಳೆಯೋಕೆ ಈ ಮಿಷಿನ್ ಎಲ್ಲ ಮಾಡಿದಾರೆ ಈಗ ಆಧುನಿಕತೆ, ಅದ್ ನೋಡಿಯಕ್ಕೂ ಅವಲಂಬನೆ ಕಡಿಮೆ. ಈ ಬಾಳ ತೋಟ ಇದ್ದಾರಲ್ಲ, ಅವನ್ನೆಲ್ಲ ಮಾಡಕ್ಕಾಗಲ್ಲ. ಅಲ್ಪ ಸ್ವಲ್ಪ ಇದ್ದಾರೆಲ್ಲ ಮಾಡ್ಕೊಂತಾರೆ, ಅಗಲೆಲ್ಲ ಉಳ್ಮೆ ಮಾಡಲ್ಲ, ಬೇರು ಇದಾಗತ್ತೆ ಅಂತ ಹೇಳ್ತಾರೆ, ಬೇರು ಕೀಳ್ತವೆ, ಸಸಿ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ವರ್ಷಕ್ಕೆ ಒಂದ್ ಟೈಮ್ ಎರಡು ಟೈಮ್ ಉಳ್ಮೆ ಮಾಡ್ತೀವಿ. ಆಧುನಿಕ ಕೃಷಿ ಪದ್ಧತಿ ಅಂದ್ರೆ ಅದೇನು, ಯಾವ ತರ ಮಾಡ್ತಾರ ಅದನ್ನ? ಆಧುನಿಕ ಕೃಷಿ ಪದ್ಧತಿ ಅಂದ್ರೆ ಈ ಸಾವಯವನೇ ಅವಲಂಬನೆ ಮಾಡ್ರಿ ಅಂತ ಹೇಳ್ತಾರೆ, ಈ ಜೀವಾಮೃತ ಮಾಡ್ರಿ ಅಂತಾರೆ, ಅದೊಂದು ಇದನ್ನ ಮಾಡಿ ಗೋತ ಇದ್ ಮಾಡಿ ಅದಕ್ಕೊಂದು ಬೆಲ್ಲ ಹಾಕಿ ಅದ್ ಒಯ್ಯಿರಿ ಅಂತ ಹೇಳ್ತಾರೆ, ಇಲ್ಲ ಈ ಸ್ಪ್ರಿಂಕ್ಲರ್ನೇ ಕೊಡ್ರಿ ಅಂತ ಹೇಳ್ತಾರೆ. ಅವಲಂಬನೆ ಮಾಡೋದು ಬಹಳ ಕಷ್ಟ, ಮಾಡ್ಬೇಕು, ಮಾಡಿದ್ರೆ ಅದು ಭೂಮಿ ಕೆಡಲ್ಲ, ನಾವು ಇನ್ನೂ ಒಂದು ಸುದೀರ್ಘವಾಗಿ ಬೆಳೆ ಮುಂದಿನ ಪೀಳಿಗೆಗೂ ಭೂಮಿ ಉಳಿಸಬಹುದು ಅಂತ ನಮ್ಮ ಅನಿಸಿಕೆ ಸರ್. ಅಡಿಕೆ ಬಗ್ಗೆ ಹೇಳಿದ್ರಿ, ಅಡಿಕೆಗೆ ಬರ್ತಕ್ಕಂತ ರೋಗದ ಬಗ್ಗೆ ಏನ್ ಹೇಳ್ತೀರಿ? ಯಾವ್ಯಾವ ರೋಗ ಬಂತು ನಿಮ್ ತೋಟದಲ್ಲಿ, ನೀವೇನ್ ಮಾಡಿದ್ರಿ ಅಂತ? ಈಗ ಒಂದು 500 ಗಿಡ ಇರ್ತಾವ, ಅದ್ರಾಗ ಒಂದೆರಡು ಗಿಡ ಹೋಗಿ ಒಂದು ತೆಗಿತೀವಿ, ತೆಗೆದು ಮತ್ತೆ ಹೊಸ್ದಾಗೆ ಇದು ಮಾಡ್ತೀವಿ. ಅವಕ್ಕೆ ಔಷಧಿ ಮಾಡಿದ್ರೆ ಅದಕ್ಕೆ ಏನಾಗತ್ತೆ ಅಂದ್ರೆ ಕಲಿಶ ಅಂತ ಹೋಗ್ತೀವಿ. ಏನ್ ಮಾಡಿದ್ರೆ ನಾವು ಇದನ್ನೇ ರಾಸಾಯನಿಕನೇ ಮಾಡ್ಬೇಕು ಸರ್ ಔಷಧಿ. ಅದು ಒಂದ್ಸಲಿ ಅಡಿಕ್ಟ್ ಆತ ಅಂದ್ರೆ ಮನುಷ್ಯನಿಗೆ ಹೆಂಗ್ ಅಡಿಕ್ಟ್ ಆಗತ್ತೋ ಆ ಟೈಪ್ ಅಡಿಕ್ಟ್ ಆಗ್ತತೆ ಅಂತೇಳಿ ಇದ್ ಮಾಡಲ್ಲ. ಗಿಡ ಹೋದಾಗ ಮತ್ತೆ ಗಿಡ ಮತ್ತೆ ನೆಡ್ತೀವಿ ಅದೇ ಜಾಗಕ್ಕೆ. ಯಾವ್ಯಾವ ರೋಗ ಬಂತು? ಈ ಇಡುಮುಂಡಿಗೆ ರೋಗನೇ ಬಹಳ ಬರ್ತಾರೆ ಸರ್ ನಮ್ ಕಡೆ. ಇಡುಮುಂಡಿಗೆ ಅಂದ್ರೆ ನೀವು ಆ ಕಡೆ ತಿರ್ತಳಿ ಗಿಡ ಹಾಕಿಲ್ಲ ಅಂದ್ರೆ? ಆದ್ರೂ ಬರ್ತದೆ ಸರ್. ಏನಾಗುತ್ತೆ ಗೊತ್ತಾ, ಬೆಳೆ ಬಹಳ ಆದಾಗ ಅದು ಈ ಪ್ರಕೃತಿಗೆ ಅದು ಆಟೋಮೆಟಿಕ್ ಆಗಲಿ ಬಂದೇ ಬಿಡುತ್ತೆ. ಅದು ಪ್ರಕೃತಿಯಲ್ಲಿ ಬಹಳ ಆದಾಗ ಸರ್ ಏನಾಗತ್ತೆ ಅಂದ್ರೆ ಈ ಮನುಷ್ಯನಿಗೆ ಹೆಂಗ್ ಕಾಯಿಲೆಗಳು ಸ್ಟಾರ್ಟ್ ಆಗೋ ಅವಕ್ಕೂ ಒಂದೊಂದು ಟೈಮ್ ಕಾಯಿಲೆ ಇದ್ದೇ ಇರ್ತಾವ ಸರ್. ಪ್ರತಿ ಒಂದು ಗಿಡಕ್ಕೂ ಕಾಯಿಲೆಗಳು ಇದ್ದೇ ಇರ್ತಾವ. ಅದು ಅಷ್ಟು ನಾವು ಮಾಡೋಕ್ಕಾಗಲ್ಲ. ನಮಗೆ ಕೃಷಿ ಇಲಾಖೆಯಿಂದ ಅಷ್ಟು ಬಂದು ಇಂಟ್ರೊಡಕ್ಷನ್ ಕೊಡಲ್ಲ, ನಾವು ಅವಲಂಬನೆ ಮಾಡಕ್ ಹೋಗಲ್ಲ, ಅವ್ರನ್ನ ಅವಲಂಬನೆ ಮಾಡಕ್ ಹೋಗಲ್ಲ. ನಾವೀ ಏನ್ ಗೊತ್ತಾ, ನಮ್ಮ ತಂದೆಯವರೇ ಹೆಂಗೆ ಅನುಸರಿಸಿಕೊಂಡು ಹೋಗಿರ್ತಾರ ಆ ಪದ್ಧತಿ ನಾವು ಅಳವಡಿಸಿಕೊಂಡು ಹೋಗ್ತೀವಿ. ಬೇಸಿಗೆಯಲ್ಲಿ ಹರಳುದ್ರದು ಅಂತ ಕೇಳ್ಪಟ್ಟೆ, ನಿಮ್ ತೋಟದಲ್ಲಿ ಉದುರ್ತಾವ ಸರ್? ಎಲ್ಲರಲ್ಲೂ ಉದುರ್ತಾವ. ಈ ಈಟು ಜಾಸ್ತಿ ಆದಾಗ ಈ ಮಳೆ ಬಂದು ಈ ಬೇಸಿಗೆ ಟೈಮ್ನ ಒಳ್ಳೆ ಒಂದ್ ಟೈಮ್ ಮಳೆ ಬಂತು ಅಂದ್ರೆ ಅವಾಗ ಹಳ್ಳು ಉದುರ್ತವೆ, ಈ ಆಯಿಂಕಲ್ಲಿಗೂ ಉದುರ್ತವೆ. ಆಯಿಂಕಾಲ ಮಳೆ ಬರ್ತಲ್ಲ ಅವಾಗಲೂ ಉದುರುತ್ತೆ ಈ ಮಳೆ. ಅದಕ್ಕೆ ಈಗ ಏನ್ ಮಾಡಿದಾರೆ ಅಂದ್ರೆ ಈ ಸಾವಯವ ಕೃಷಿ ಮಾಡಿ ಈ ಮೋದಿ ಕೇರ್ ಅಂತ ಮಾಡಿದ್ದಾರೆ, ನೆಟ್ ಸರ್ಪ್ ಅಂತ ಮಾಡಿದ್ದಾರೆ, ಡಾಕ್ಟರ್ ಸಾಯಿಲ್ ಅಂತ ಮಾಡಿದ್ದಾರೆ, ಪರವಾಗಿಲ್ಲ ಅವೆಲ್ಲ ನೋಡಿದ್ರೆ ಅನಿಸ್ತಾ ಐತೆ. ಈಗ ಅನಿಸೋದು ನೋಡಿದ್ರೆ ಅವಕ್ಕೂ ಒಂಚೂರು ಕೆಮಿಕಲ್ ಮಿಕ್ಸ್ ಮಾಡಿದಾರೇನೋ ಅನಿಸ್ತಾ ಇತ್ತು ಸರ್. ಜೊತೆಗೆ ಹಿಂಗಾರು ಕೊಳೆ ರೋಗ ಕೂಡ ಬರುತ್ತೆ ಅಂತ ಬಂದು ನಿಮ್ದ್ರಲ್ಲಿ? ಯಾರು ಕೊಳೆ ರೋಗ ಬರ ನಮ್ಮಲ್ಲಿ ಇದಿಲ್ಲ ಸರ್. ಮಳೆ ಜಾಸ್ತಿ ಆದ್ರೆ ಕೊಳೆ ರೋಗ ಸ್ಟಾರ್ಟ್ ಆಗ ಸರ್ ಅಡಿಕೆ. ಯಾವ ಕೊಳೆ ರೋಗ ಅದು? ಈ ಅಡಿಕೆ ಕಟಾವು ಬಂದಾಗ ಅಡಿಕೆನೆ ಉದುರುತ್ತೆ ಸರ್, ಹಳ್ಳು ಉದುರೋದಲ್ಲ ಅಡಿಕೆನೆ ಉದುರ್ತಾ ಇರುತ್ತೆ ಕೊಳೆ. ಯಾಕೆ? ಅದು ಮಳೆ ಜಾಸ್ತಿ ಆದಾಗ ಅದು ಉದುರಿ ಬಿಡುತ್ತೆ. ಅದು ಆಗದಂಗೆ ಏನು ತಡೆಗಟ್ಟ ಕ್ರಮ? ಈ ಮೈಲಾ ತುತ್ಕ ಬೋರ್ ಅನ್ನು ಅವನ್ನ ಸ್ಪ್ರೇ ಮಾಡಬೇಕು, ಸುಣ್ಣ ಅವನ್ನ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ತೋಟದಲ್ಲಿ ರಸ ಹೀರೋ ಕೀಟ ಅಂತಾನು ಕೇಳ್ಪಟ್ಟೆ, ನಿಮ್ದ್ರಲ್ಲಿ ಏನಾದ್ರೂ ರಸ ಹೀರೋ ಕೀಟದ ಬಗ್ಗೆ? ಸರ್ ಇದಾವ ಸರ್, ಅವನ್ನೆಲ್ಲ ಪರೀಕ್ಷೆ ಮಾಡಲ್ಲ ಈ ಎಲೆ ವಿಳೆದೆಲೆ ತಿಂತಾ ಇರ್ತವೆ, ಬಾಳಿಗೂ ರೋಗ. ಈ ನಾವೆಲ್ಲ ಬಾಳೆ ಹಾಕ್ತಿವಿ, ಈ ಜನವರಿ ಟೈಮ್ನಲ್ಲಿ 10 ರೂಪಾಯಿ ಕೆಜಿನೂ ಕೇಳಲ್ಲ, ಈ 30 ರೂಪಾಯಿ ಕೆಜಿ ಇದೆ. ಈ ಪ್ರತಿಯೊಂದಕ್ಕೂ ನಮಗೆ ಒಂದೇ ಮಾರ್ಕೆಟ್ ಸ್ಥಿರವಾದ ಮಾರ್ಕೆಟ್ ಸಿಗಲ್ಲ. ಈ ನಮ್ಮ ತಾಲೂಕಲ್ಲಿ ಏನಾಗಿತ್ತು ಅಂದ್ರೆ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಮಿತಿ ಅಂತ ಒಂದು ಮಾಡಿದ್ದಾರೆ, ಹಂಗಾಗಿ ನಮಗೊಂದು ಅಡಿಕೆಗೆ ಒಂದು ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಸ್ವಲ್ಪ ರೈತರಿಗೆ ಅನುಕೂಲ. ಹಂಗೆ 80% ಬಡ್ಡಿ ಹಂಗೆ ನಮಗೆ ಲೋನ್ ಕೊಡ್ತಾಯಿದ್ದಾರೆ, ಅವೆಲ್ಲ ತಗೊಂಡು ನಾವು ಒಂಚೂರು ಇಂಪ್ರೂವ್ಮೆಂಟ್ ಮಾಡ್ಕೊಂತಿದ್ದೀವಿ. ಈ ಬಾಳಿಗೆ ಸ್ಥಿರವಾದ ಮಾರ್ಕೆಟ್ ಇಲ್ಲ, ರೇಟ್ ಇದ್ದಾಗ ದಾವಣಗೆರೆ ಶನಿಗಿರಿಯಿಂದ ಬರ್ತಾರೆ. ನಾವು ಬೆಳೆದಾಗ ನಾವು 10 ರೂಪಾಯಿ ಕೆಜಿನೂ ಕೊಳ್ಳಬೇಕು, 5 ರೂಪಾಯಿ ಕೆಜಿನೂ ಕೊಡಬೇಕು. ಯಾಕೆಂದ್ರೆ ಅದನ್ನೆಲ್ಲ ನಾವು ಇಡಕ್ಕೆ ಬರಲ್ಲ, ಅದು ಬಾಳೆ ಎಲ್ಲ ಅದು ಕಟಾವು ಬಂದ ಮೇಲೆ ಅದು ತಡೆಯದು ಇಲ್ಲ, ಹಣ್ಣಾಗ್ಬಿಡ್ತೈತಿ. ಸ್ಟೋರೇಜ್ ಏನಿಲ್ವಾ ಇಲ್ಲಿ ಬಾಳಿಗೆ? ಸ್ಟೋರೇಜ್ ಏನಿಲ್ಲ, ಅಡಿಕೆಗಿದೆ ಸ್ಟೋರೇಜು, ಅಡಿಕೆಗೆ ಏನು ತೊಂದರೆ ಏನಿಲ್ಲ ನಮ್ಮ ತಾಲೂಕಲ್ಲಿ ಮಾತ್ರ, ಬೇರೆ ತಾಲೂಕಿಗೆ ಗೊತ್ತಿಲ್ಲ ನಮಗೆ. ನಮ್ಮ ತಾಲೂಕಿಗೆ ನಮಗೆ ಅದೊಂದು ತುಮಕೋಸು ಅಂತ ಮಾಡಿದೆ ಸರ್, ಅದು ತೋಟ ಉತ್ಪನ್ನಗಳ ಮಾರಾಟ ಅದೊಂದು ಇರೋದ್ರಿಂದ ನಮ್ಮ ತಾಲೂಕಿನ ಜನ ಬಹಳ ನೆಮ್ಮದಿಯಾಗೂ ಅದಾರೆ ಅಂತ ಹೇಳ್ಬೋದು. ಸಮೃದ್ಧಿ ಅದ್ರ ನಾಡಿದ್ದು ಅಲ್ಲ ಅದೇ ಅದೇ ಹೇಳಬಹುದು. ಸಮೃದ್ಧಿ ಏನಾದ್ರು ನಮ್ಮ ತಾಲೂಕಲ್ಲಿ ಹುಟ್ಟಕ್ಕೆ ಒಂದು ಪುಣ್ಯ ಮಾಡಿರ್ಬೇಕು ಅಂತ. ಅಡಿಕೆ ಬೆಳೆದವ್ರು ಎಲ್ಲರೂ ಚೆನ್ನಾಗಿದ್ದಾರೆ? ಚೆನ್ನಾಗಿದೆ. ನಮ್ಮ ತಾಲೂಕಲ್ಲಿ 90% ಜನ ಅಡಿಕೆ ಅವಲಂಬನೆ ಮಾಡಿದ್ದಾರೆ, ಒಂದು 15% ಇದೆ ಎಲ್ಲ ಅವಲಂಬನೆ ಆಗಿದ್ದಾರೆ. ಈ ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಏನೇನು ಬೆಳ್ಕೊಂಡಿದ್ದೀರಿ? ಬಾಳೆ, ವೀಳ್ಯದೆಲೆ. ವೀಳ್ಯದೆಲೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ ನಮ್ಗೆ? ವೀಳ್ಯದೆಲೆ ಅಂದ್ರೆ ನಮ್ಮ ಅಜ್ಜರು ಮಾಡ್ಕೊಂತ ಬಂದ್ರೆ ಅದನ್ನೇ ಮಾಡ್ತದೆ ಸರ್. ಅದೇ ಗೊತ್ತಾ, ಈ ಮೂಡುಗಾಳಿಯಲ್ಲಿ ಕಡಿಮೆ ರೇಟ್ ಚೆನ್ನಾಗಿರ್ತದೆ ಸರ್, ಅವಾಗ ವೀಳ್ಯದೆಲೆ ಕಡಿಮೆ. ಪಡುಗಾಳಿ ಅಂತ ಬರ್ತಾರೆ, ಶಿವರಾತ್ರಿ ಆದ್ಮೇಲೆ ಸ್ವಲ್ಪ ಪಡುಗಾಳಿ ಬಂದ ಮೇಲೆ ಎಲೆ ಬಳ್ಳಿ ಚೆನ್ನಾಗಿ ಹೊಡಿತೈತೆ, ಅವಾಗ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆಗತ್ತೆ. ಅದಕ್ಕೂ ಸ್ಥಿರವಾದ ಮಾರ್ಕೆಟ್ ಇಲ್ಲ ಸರ್. ಅಂದ್ರೆ ಎಲೆ ಆ ಟೈಮಲ್ಲಿ ಮುಡುಗಾಳಿ ಬಂತು ಅಂದಾಗ ರೇಟ್ ಬಾರಿ ಜಾಸ್ತಿ ಆಗ್ಬಿಡುತ್ತಲ್ಲ? ಯಾಕೆ ಆಗ ಸರ್? ಅವಾಗ ಅದು ಎಲೆ ಪ್ರಮಾಣ ಕಡಿಮೆ ಇರ್ತೈತಿ, ಒಂದು ಮುಂಡುಗಕ್ಕೆ ಒಂದು 5-6 ಎಲೆ ಸಿಗ್ತಾ ಇರ್ತವೆ. ಈ ಟೈಮ್ನಾಗ ಒಂದು 40-50 ಎಲೆ ಸಿಗ್ತಾ ಇರ್ತವೆ. ಎಲೆ ಕೃಷಿ ಏನಿಲ್ಲ ಸರ್, ಮಾಡಿದ್ರೆ ಅನುಕೂಲ ಮಾಡಬೇಕು. ಹೆಂಗ ಅನುಕೂಲ? ಅದರಲ್ಲೂ ಎಕರೆಗೆ 100,000 ರೂಪಾಯಿ ತಗೊಳ್ಳೋ ತೆಗಿಬಹುದು ಸರ್. ಎಲೆ ಕೃಷಿಯಲ್ಲಿ 100,000 ರೂಪಾಯಿ ತಗೊಳ್ಳೋ ಆದಾಯ ತೆಗಿಬಹುದು ಮಾಡಿದ್ರೆ. ಯಾವ ತಳಿ ಗಿಡ ಅದು? ತಳಿ ಅಂದ್ರೆ ಸರ್ ನಮ್ಮ ಅಜ್ಜರ ಆಯ್ಕೆ ಮೂನದ್ರು ಅದು. ಅದನ್ನೇ ನಾವು ಈ ಅದು 2 ವರ್ಷಕ್ಕೊಂದ್ಸಲಿ ಮ್ಯಾಲ ಹೋಗತ್ ಬಳ್ಳಿ ಕಟ್ಟಿಗೆ ಅಂತ ಹೋಗ್ತಾ ಇರ್ಬೇಕು. 2 ವರ್ಷಕ್ಕೊಂದ್ಸಲಿ ಮತ್ತೆ ಡೌನ್ ಮಾಡ್ತೀವಿ, ಯಾವ ಗಿಡಕ್ಕಿಲ್ಲ ಅಂತೇಳಿ ಮತ್ತೆ ಅಲ್ಲಿಂದಲೇ ಅದನ್ನ ಚಾಚ್ತೀವಿ, ಚಾಚಿ ಆ ಟೈಪ್ ಹಬ್ಬಿಸ್ತೀವಿ. ಅದು 8 ವರ್ಷಕ್ಕೆ ಬರ್ತಕ್ಕಂಥದ್ದು ಅದು? ಅದೇನಿಲ್ಲ ಸರ್, ಅದು ಏನು ನಾವು ಎಲೆ ಬೆಳೆ ಹಾಕ್ತಾಗ ಅಷ್ಟೇ, ಅದು ವರ್ಷ ಇಡೀ ವರ್ಷದ ದಿನ ಎ ಟಿ ಎಮ್ ಇದ್ದಂಗೆ ಸರ್. ಯಾವಾಗ ಹೋಗಿ ನಾವು ಒಂದು 40 ಎಲೆ ತಗೊಂಡ್ಬಂದು ಒಂದು 10 ರೂಪಾಯಿ ದುಡ್ಡು ಕೊಟ್ಟರೆ ಯಾರಿಗಾರು 12-15 ರೂಪಾಯಿ ದುಡ್ಡು ಕೊಡ್ತಾರೆ. ಎ ಟಿ ಎಮ್ ಮಿಷಿನ್ ಇದ್ದಂಗೆ ಅದು, ಪ್ರತಿ ದಿನನೂ ದುಡ್ಡೇ ಅದು. ಅಂದ್ರೆ ನಿಮ್ ಪ್ರಕಾರವಾಗಿ ಅಡಿಕೆ ಯಾರ್ಯಾರು ತೋಟ ಮಾಡಿದಾರೋ ಅವರೆಲ್ಲ ಎಲೆ ಬೆಳೆ ಮಾಡಬಹುದು? ಮಾಡಬಹುದು ಸರ್, ಕೆಲವರು ಮಾಡ್ತಾರೆ, ಕೆಲವರು ವಜೆ ಆಗತ್ತೆ ಅಂತಾರೆ, ಮಾಡಲ್ಲ ಕೆಲವರು. ಅದಕ್ಕೆ ಯಾವ ರೀತಿ ವಾತಾವರಣ ಇರಬೇಕು? ನಮ್ ನೇಚರ್ ಸರ್. ಅಂದ್ರೆ ತೀರ್ಥಹಳ್ಳಿ ಕಡೆ ಕೂಡ ಎಲೆ ಬೆಳೆ ಬೆಳೀತಾರೆ, ಬಟ್ ಇಲ್ಲೂ ಬೆಳೆದಿದ್ದೀರಾ ನೀವು, ನೋಡಕ್ ಚೆನ್ನಾಗಿದೆ, ಹೆಂಗೆ? ಚೆನ್ನಾಗಿ ಸರ್, ಇದು ಇದೇ ಸರ್, ಇದು ಪ್ರತಿ ದಿನ ದುಡ್ಡು ತೋಟಕ್ಕೆ ಹೋಗಿ ಒಂದು ಅಕ್ಕಳಿಗೆ ಎಲೆ ಹರ್ಕೊಂಡ್ಬಂದು 100 ರೂಪಾಯಿ ದುಡಿಬಹುದು. ಒಂದ್ ಗಂಟೆ ಒಳಗೆ 100-150 ರೂಪಾಯಿ ದುಡಿಬಹುದು. ಇದಕ್ಕೇನು ರೋಗ ಬರಲ್ವಾ? ಬರ್ತದೆ ಸರ್, ಅದಕ್ಕೂ ರೋಗ ಇದೆ. ಪ್ರತಿ ಒಂದಕ್ಕೂ ಸರ್ ನೋಡಿ ಸರ್, ನಮ್ಮ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲ ಗಿಡಗಳಿಗೂ ರೋಗ ಇರ್ತದೆ. ಆದಷ್ಟು ಮಣ್ಣು ಇದನ್ನೆಲ್ಲ ಕೆಡಿಸಿ ಹುಷಾರಾಗಿ ಇದನ್ನ ಕೆಲಸ ಮಾಡಬೇಕು. ಯಾವ್ಯಾವ ರೋಗ ಬರುತ್ತೆ ಎಲೆಗೆ? ಎಲೆಗೆ ಈ ಅವಕ್ಕೂ ಈ ಕ್ರಿಮಿಕೀಟಗಳು ಬಹಳ ಅವಳಿ ಸರ್, ಎಲೆನೆಲ್ಲ ತಿಂತವೆ ಮುಳುಗಳಿಗೆ. ಅದಕ್ಕೂ ರಾಸಾಯನಿಕ ಔಷಧಿನೇ ಹೊಡಿಬೇಕು. ಅಂದ್ರೆ ತೋಟ ಮಾಡಿದವ್ರು ಮಾತ್ರ ಎಲೆ ಹಾಕಬೇಕು ಅಂತಲ್ಲ, ನೀವು ತೋಟ ಬಿಟ್ಟು ಕೂಡ ಹಾಕಿರೋದ ನೋಡಿದೆ, ಅದು ಹೆಂಗ್ ಸಾಧ್ಯ ಆಯ್ತು? ಚಕ್ಸೆ ಗಿಡ ಅಂತ ಬರ್ತವೆ, ಅದ್ನೆಪಿಕೊಂಡು ಅದರಲ್ಲೂ ಅವಲಂಬನೆ ಮಾಡ್ಕೊಬಹುದು. ಈ ಗೂಟ ನೆಟ್ಟು ಮಾಡಬಹುದು, ಅವೆಲ್ಲ ಆಗಲ್ಲ. ಈ ಗಿಡಗಳು ನೆಲೆಸಿದ್ರೆ ಚೆನ್ನಾಗೆ ಅಂತ ನಾವೇನ್ ಗೊತ್ತ, ಕೃಷಿ ಮಾಡಬಹುದು. ಈಗೆಲ್ಲ ಮೆಣಸು ಹಾಕ್ತಾ ಇದಾರೆ ನಮ್ಮಲ್ಲೆಲ್ಲ ಮೆಣಸು. ಇದು ಎಲೆಗೆ ದಿನಾಲೂ ಚಾಕರಿ ಮಾಡಬೇಕು, ಮೆಣಸಾದ್ರೆ ವರ್ಷಕ್ಕೊಂದ್ಸಲಿ ಆದಾಯ ಬರುತ್ತೆ ಅಂತಾರೆ. ಈ ನಮ್ಮಲ್ಲಿ ಸುಂಠಿ ಗಿಂಟಿ ಆಗಲ್ಲ, ಈ ಬೆಳೆದೆಲೆ ಮೆಣಸು ಅವು ಆಗ್ತವೆ ಅಂತಾರೆ. ಆ ಟೈಪ್ ಮಾಡಬಹುದು. ಬಾಳೆ ಆದಷ್ಟು ಬಾಳೆನೇ ಜಾಸ್ತಿ ಅವಲಂಬನೆ ಮಾಡ್ಕೊತೀವಿ. ನೀವು ಬಾಳೆ ಗಿಡ ಹಾಕಿಲ್ವಾ ಗಿಡದ ಮಧ್ಯೆ? ಹಾಕಿದೀವಿ ಸರ್, ಬಾಳೆ ಹಾಕ್ತಿವಿ. ನಾವು ಹೊಸ ತೋಟ ಮಾಡಿದಾಗಲೂ 2 ವರ್ಷ ಬಾಳೆನೇ ಹಾಕ್ಯಂದೇ ನಾವು ಜೀವನ ಇದು ಮಾಡಬಹುದು. ಆ ದುಡ್ಡು ಪ್ರಾಫಿಟ್ ಒಂದ್ ಸಲ ಅರ್ಧ ಅಮೌಂಟ್ ನಾವು ತಗೊಂಬಹುದು. ಯಾವ್ದು ಬಾಳೆದು? ಬಾಳೆಗೆ ಯಾವ್ದು ಹಾಕಿದ್ರಿ ಬಾಳೆ? ಬಿಳೆ ರಸಬಾಳೆ ಅಂತ ಬರುತ್ತೆ ಸರ್, ಪುಟ್ಟ ಬಾಳೆ ಅಂತ ಬರುತ್ತೆ. ಆ ಬಾಳೆನೇ ಹಾಕೋದು ಜಾಸ್ತಿ. ಇಲ್ಲೆಲ್ಲ ಪಚ್ಚಬಾಳೆ ನಡೆಯಲ್ಲ, 5 ರೂಪಾಯಿ ಕೆಜಿ. ಬಿಳೆ ರಸಬಾಳೆ ಆದ್ರೆ ಅದು ಕೆಟ್ಟ ಆದ್ರೆ 10 ರೂಪಾಯಿ ಕಮ್ಮಿ ಬರಲ್ಲ. ಈ ತೋಟ ಮಾಡಿದಿರಿ, ಅದ್ರ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, 1 ಎಕರೆ ತೋಟ ಮಾಡಕ್ ನಮ್ಮ ಸ್ವಂತ ಜಮೀನು ಇದ್ದು ಮಾಡಕ್ ಹೋದ್ರೆ 3-4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಎಕರೆಗೆ. ಎಕರೆಗೆ ಅಲ್ಲ, ಎಕರೆಗೆ ಅಂದ್ರೆ ಬೋರು ನೀರು ಬೀಳೋ ಪ್ರಮಾಣ. 1-2 ಎಕರೆ ಇದ್ದ ನೀರು 3-4 ಇಂಚ್ ನೀರು ಬಿತ್ತು ಅಂದ್ರೆ ಈ 1-4 ಲಕ್ಷ ರೂಪಾಯಿ ಬೇಕು. ತಂತಿ ಬೇಲಿ ಆಮೇಲೆ ಗುಣೆ ಮಾಡೋದು, ಮಣ್ಣು ಎಲ್ಲ ತಗ್ಗಿತ್ತು ಒಂದು ಲೆವೆಲ್ ಮಾಡ್ಕೊಳೋದು. ಎಕರೆಗೆ 4-5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್. ಆದಾಯ? ಆದಾಯ 6 ವರ್ಷಕ್ಕೆ ಏನು ಆದಾಯ ಇರಲ್ಲ. ಅದ್ರ ನಡುವೆ ಏನ್ ಮಾಡ್ತೀವಿ, 1-2 ವರ್ಷ ಬಾಳೆ ಬೆಳ್ಕೊಂತೀವಿ. ಸ್ಟಾರ್ಟಿಂಗ್ ಗಿಡ ಇದಾಗಬಾರ್ದು ಅಂತೇಳಿ ಬೆಳವಣಿಗೆ ಆಗಲಿ ಬಾಳೆ 3 ವರ್ಷ ಬಾಳೆ ಬೆಳ್ಕೊಂತೀವಿ. 3 ವರ್ಷ ಏನಾರು ಹಾಕ್ಬೋದ, ಉದ್ದು ಅಲಸಂದೆ ಏನಾರು ಬೆಳೆಬಹುದು. ಮೆಕ್ಕೆಜೋಳ ಹಾಕಕ್ ಬರಲ್ಲ ಗಿಡಕ್ಕೆ, ಇದಾಕತಿ ಅಂತೇಳಿ ಉದ್ದು ಅಲಸಂದೆ ಆಮೇಲೆ ತಗಿರಿ ಏನಾರು ಮಿಶ್ರ ಬೆಳೆ ಬೆಳ್ಕೊಬಹುದು 3 ವರ್ಷ ಆದ್ಮೇಲೆ. ನೀವು ಬೆಳೆದಿದ್ದೀರಾ? ನಾವು ಬಾಳೆನೇ ಬೆಳೆಯೋದು ಸ್ವಲ್ಪ ಸ್ಟಾರ್ಟಿಂಗ್. ದ್ವಿದಳ ಧಾನ್ಯದಿಂದ ಬೆಳೆದಿದ್ದೀರಾ? ಹಾಕಿದೀವಿ ಸರ್, ಅಲಸಂದೆ ಹಾಕಿದ್ವಿ. ಆದಾಯ ಅದರಲ್ಲಿ ಏನಾದ್ರು? ಆದಾಯ ಅದರಲ್ಲಿ ಏನಾಗತ್ತೆ ಅಂದ್ರೆ ಸರ್ ಎಲ್ಲದಕ್ಕಿಂತ ಖರ್ಚೇ ಜಾಸ್ತಿ ಬರ್ತೈತೆ, ಕೂಲಿ ಲೇಬರ್ ಪ್ರಾಬ್ಲಮ್ ಬಹಳ. 6 ವರ್ಷ ಗಿಡ ಬೆಳೆಯಕ್ ಬೇಕು ಅಂತ ಹೇಳಿದ್ರಿ, ಅದ್ರ ಬದಿಯಲ್ಲಿ ಜೀವನೋಪಾಯಕ್ಕೆ ಏನ್ ಮಾಡ್ಕೊಂಡಿದ್ರಿ? 3 ವರ್ಷ ಬಾಳೆ ಬೆಳ್ಕೊಂತ ಆಮೇಲೆ ಏನಾರ ಮಿಶ್ರ ಬೆಳೆ ಮಾಡ್ಕೊಂಡು ಮಾಡ್ಕೊಂಬ. ಬಾಳೆ ಕೈ ಹಿಡಿತಾ? ಹಿಡಿತ ಸರ್, ಅದು ಲ್ಯಾಟ್ರಿ ಇದ್ದಂಗೆ. ಅದು ಕೆಲವರಿಗೆ ಎಕರೆಗೆ ಏನಿಲ್ಲ ಅಂದ್ರೆ 2-3 ಬೆಳೆ ಬರುತ್ತೆ ಸರ್. ಅದು 3 ವರ್ಷಕ್ಕೆ 2-3 ಬೆಳೆ ಬರುತ್ತೆ. ಅದು ಎಕರೆಗೆ ಏನಿಲ್ಲ, 1 ಲಕ್ಷ ರೂಪಾಯಿ ಒಂದು ಲಕ್ಷ 1.5 ಲಕ್ಷ ತಗೊಳ್ಳೋ ಬರುತ್ತೆ. ರೇಟ್ ಸಿಕ್ತು ಅಂದ್ರೆ ಅದರಂತ ಭಾಗ್ಯವಂತನೇ ಯಾರು ಇಲ್ಲ. ಕೆಲವ್ರಿಗೆ ಬರಲೋದ್ರೆ ಖರ್ಚು ಬರಲ್ಲ. ಕೆಲವರಿಗೆ ನೀರಾವರಿ ಅಂತೂ ಬಾಳೆ ಬರೋದು ಕಡಿಮೆ. ಡ್ರೈ ಲ್ಯಾಂಡ್ ಒಳಗಡೆ ಒಳ್ಳೆ ಆದಾಯ ಬರುತ್ತೆ ಸರ್. ಒಟ್ಟಿನಲ್ಲಿ ಅಡಿಕೆ ಬೆಳೆದು ಸಮೃದ್ಧವಾಗಿದ್ದೀರಿ? ಆರಾಮಾಗಿ ಸರ್. ಮುಂಚೆ ಇದ್ದಿದ್ದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಅಲ್ಲ, ಈಗ ಆಧುನಿಕತೆಗೆ ಅದಕ್ಕೂ ಏನು ಒಂದು ಅಫಿಷಿಯಲ್ ಲೆವೆಲ್ಗೆ ಫೈಟ್ ಮಾಡೋ ಲೆವೆಲ್ಗೆ ಅದೀವಿ ಸರ್. ಈ ಗೌರ್ಮೆಂಟ್ ಸಂಬಳ ಏನ್ ತಗೊಂತಾರೋ ಆ ಲೆವೆಲ್ಗೆ ನಾವು ಆ ಗೌರ್ಮೆಂಟ್ ಜಾಬ್ ಇದ್ದಾಗ ಇದೀವಿ ಅಂತ ಅನ್ಕೊಂತೀವಿ ಸರ್. ತಿಂಗಳೆಲ್ಲ ದುಡಿಯೋದು ನೀವು ವರ್ಷಕ್ಕೆ ದುಡ್ಡು ಸುಮ್ಮನೆ ಆಗ್ತೀರ? ದುಡಿತೀವಿ ಅನ್ಕೊಂತೀವಿ ಸರ್, ವರ್ಷಕ್ಕೆ ದುಡ್ಕೊಂಡು ಇದು ಮಾಡ್ತೀವಿ ಅಂತಾರೆ. ಅಡಿಕೆ ಫಸಲ್ ಬಂತು, ಯಾವ ರೀತಿ ಇದನ್ನ ಕೊಡೋದು, ಮಾರ್ಕೆಟಿಂಗ್ ಮಾಡೋದು ಹೆಂಗ್ ಮಾಡ್ತೀರಿ? ಏನಿಲ್ಲ ಸರ್, ತಿಂಗಳಿಗೆ ಒಂದ್ ಟೈಮ್ ಕಟಾವ್ ಮಾಡ್ತೀವಿ. ತಿಂಗಳ ಮೇಲೆ 10-12 ದಿನಕ್ಕೆ ಒಂದ್ಸಲಿ ಕಟಾವ್ ಮಾಡ್ತೀವಿ. ನೀವೇ ಮಾಡೋದು? ನಾವೇ ಮಾಡ್ತೀವಿ ಸರ್, ಕಟಾವ್ ಮಾಡ್ಕೊಂತೀವಿ. ಒಂದ್ಸಲ ಸ್ಟೋರೇಜ್ ಮಾಡಿ ತುಂಬಕೋಸ್ ಅಂತ ಐತೆ, ಅದ್ ಡಿಸೆಂಬರ್ ಒಳಗೆ ಬಿಡ್ಬೇಕು ಅಂತ ಶೇರ್ ಅಂತ ಮಾಡಿರ್ತೀವಿ. ಆ ಡಿಸೆಂಬರ್ ಒಳಗೆ ಬಿಡಕ್ ವ್ಯವಸ್ಥೆ ಮಾಡ್ತೀವಿ. ಬಿಟ್ಟು ಅದನ್ನ ಸ್ಟೋರೇಜ್ ಮಾಡ್ತೀವಿ. ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅಲ್ಲೇ ಸ್ಟೋರೇಜ್ ಮಾಡ್ಬೋದು, ಇಲ್ಲ ಮನೆಗೆ ಮಾಡ್ಬೋದು. ಹಸಿ ಅಡಿಕೆ ಎಲ್ಲ ತಗೊಂಡೋಗ್ತೀರಾ? ಹಸಿ ಅಡಿಕೆ ಅಂತ ಒಂದೊಂದಲ್ಲ ಸರ್, ಎಲ್ಲ ಡ್ರೈ ಮಾಡಿ ಎಂಟು ಅಂದ್ರೆ ಕೇಣಿ ಮಾಡ್ತೀರಿ ನೀವು? ಅಡಿಕೆ ನಾವೇ ಮಾಡ್ತೀವಿ ಸರ್. ಅದು ಖರ್ಚು ವೆಚ್ಚ ಬರಲ್ವಾ? ಏ ಬರ್ತದೆ ಸರ್, ಅದು ಕ್ವಿಂಟಲ್ಲಿಗೆ 6-7 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್. ಬಟ್ ನೀವೆಲ್ಲ ಸರಿ ಮಾಡ್ಕೊಂಡು ನಂತರವಾಗಿ ತುಮಕೋಸ್ಗೆ ಹೋಗ್ತೀರಾ? ತುಮಕೋಸ್ಗೆ ಹೋಗ್ತೀವಿ ಸರ್. ಅಲ್ಲೇನಿಲ್ಲ, ಅಲ್ಲಿ ನಮ್ಗೆ ಮಾರಾಟ ಆದರೆ ಅದನ್ನ ಹಂಗೆ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ, ನಮ್ಗೆ ಬೇಡ ಅಂದ್ರೆ ಅಲ್ಲೇ ಸ್ಟೋರೇಜ್ ಮಾಡ್ತಾರೆ, ಮತ್ತೆ ನಾವು ಯಾವಾಗ ಹೇಳ್ತೀವಿ ಅವಾಗ ಬಿಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅದು ಅನುಕೂಲನೇ. ಅಯ್ಯೋ ಅಯ್ಯೋ, ರೈತರ ಜೀವನಾಡಿ ಅಂದ್ರೆ ಈ ಕಡೆ ಭಾಗದಲ್ಲ ಎಲ್ಲರಿಗೂ ಇಲ್ಲ, ಅವರೆಲ್ಲ ವಿಸ್ತರಣೆ ಮಾಡಿದ್ದಾರೆ, ಹೊನ್ನಾಳಿ ಮಾಡಿದ್ದಾರೆ, ಹೊಳಲ್ಕೆರೆ ಮಾಡಿದ್ದಾರೆ, ತರೀಕೆರೆ ಬ್ರಾಂಚ್ ಮಾಡಿದ್ದಾರೆ, ಆಮೇಲೆ ಅವ್ರು ನಮ್ಮ ಇದರಲ್ಲೇ ಒಂದು ಇದು ಮಾಡಿದ್ದಾರೆ, ಏನೋ ಸಾಮಾನುಗಳೆಲ್ಲ ಸೇವ್ ಮಾಡಿದ್ದಾರೆ, ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಮಿತಿ ಅಂತ ಮಾಡಿದ್ದಾರೆ. ಅದರಲ್ಲೇ ನಮಗೆ ಪೈಪು ಎಲ್ಲಾ ಸಾಮಾನು ಸಿಗ್ತಾವ. ಅಡಿಕೆಗೆ ಏನ್ ಬೇಕು, ನಮ್ಮ ಜೀವನೋಪಯೋಗಕ್ಕೆ ಏನ್ ಬೇಕು, ಎಲ್ಲ ಸಾಮಾನು ಒಳ್ಳೆ ಕ್ವಾಲಿಟಿ ಇದೆ, ಮೇಂಟೈನ್ ಮಾಡ್ತಾರೆ. ಈಗ ಮಳೆ ಬರೋಕ್ ಪ್ರಾರಂಭ ಆಗ್ತಾ ಇದೆ, ಇನ್ನು ಬಂದಿಲ್ಲ, ನೆಕ್ಸ್ಟ್ ಏನ್ ಮಾಡ್ತೀರಾ? ಮಳೆ ಬಂದ್ಮೇಲೆ ಜೂನ್ ಜುಲೈ ಆಗಸ್ಟ್ ಇಂದಲೇ ಹಿಂಗ್ ವಾತಾವರಣ ನೋಡಿ ಅಡಿಕೆ ಕೆಡವಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದೇ ಟೈಮ್ ಬರೋದು ಸರ್ ಬೆಳೆ, 5 ಟೈಮ್ ದೀಪಾವಳಿ ನಂತರನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೋದು. ಹಬ್ಬ ನಿಮಗೆ ಹಬ್ಬ ಅಂದ್ರೆ ಅಡಿಕೆ ಅಷ್ಟು ಬಂದಾಗ ಹಬ್ಬತ್ತಾರ ವಾತಾವರಣ ವಾತಾವರಣ ಅವಾಗಲೇ ಸ್ವಲ್ಪ ಕೆಲಸದ ಬಿಗಿ ವಾತಾವರಣ ಇರ್ತದೆ, ಜೊತೆಗೆ ಸಂತೋಷನೂ ಇರುತ್ತೆ. ಹ್ಞೂ ಸರ್, ಇರ್ತದೆ. ಒಟ್ಟಲ್ಲಿ ಕಡೆಯದಾಗಿ ಕೇಳ್ತಕ್ಕಂಥ ರೈತರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಅಲ್ಲ, ಇದನ್ನ ಅವಲಂಬನೆ ಮಾಡಬೇಕು ನಾವು, ಅದರ ಜೊತೆಗೆ ನಡುವೆ ಮಿಶ್ರ ಬೆಳೆನೂ ಬೆಳಿಬೇಕು ನಾವು. ಇದೇ ಅಡಿಕೆನೇ ಒಂದು ಅವಲಂಬನೆ ಮಾಡ್ಕೊಳಂಗಿಲ್ಲ, ನಡುವೆ ಮಿಶ್ರ ಬೆಳೆನೂ ಬೆಳಿಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಂತೀನಿ. ಆದಷ್ಟು ಸಾವಯವ ಕೃಷಿಗೆ ಒತ್ತು ಕೊಡಬೇಕು. ಸಾವಯವ ಕೃಷಿಗೆ ಒತ್ತು ಕೊಟ್ರೆ ಮಣ್ಣು ಮುಂದಿನ ಪೀಳಿಗೆ ಫಲವತ್ತತೆ ಉಳಿದಿದೆ ಅಂತ ನಮ್ಮ ಅಭಿಪ್ರಾಯ ಸರ್. ಒಳ್ಳೇದು ವಿಶ್ವನಾಥ್ ಅವರೇ, ತಾವು ಇದುವರೆಗೂ ತಾವು ಬೆಳೆದಂತಹ ಒಂದು ಅಡಿಕೆ ಎಲೆಬಳ್ಳಿ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದಿರಿ. ಹಾಗಾಗಿ ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಅನುಭವ ಕುರಿತು ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ವಿಶ್ವನಾಥ್ ಜಿಆರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲಿ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ಪರಿಸರ ಗೀತೆಯನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:20. ಆಕಾಶವಾಣಿ ಭದ್ರಾವತಿ. ಮುಂಬೈ, ಏಕ್ ವ್ಯಕ್ತಿ ಕಿ ಬಾರಿಶ್ ಮೇ ಫಸಿ ಗಾಡಿ ದಮ್ ಘುಟ್ನೆ ಸೇ ಹುಯಿ ಮೌತ್. ಬಾರಿಶ್ ಕೆ ಸಮಯ ಸಡಕ್ ಪರ್ ಭರೆ ಪಾನಿ ಮೇ ನಾ ಜಾಯೆ. ಆಪ್ಕಿ ಗಾಡಿ ಪಾನಿ ಕೆ ನೀಚೆ ನಾ ದಿಖ್ನೆ ವಾಲೆ ಗಡ್ಢೋ ಮೇ ಫಸ್ ಸಕ್ತಿ ಹೈ. ಗಾಡಿ ಕಾ ಇಲೆಕ್ಟ್ರಾನಿಕ್ ಸಿಸ್ಟಮ್ ಭಿ ಖರಾಬ್ ಹೋ ಸಕ್ತಾ ಹೈ. ಗಾಡಿ ಕೆ ಖಿಡ್ಕಿ ದರ್ವಾಜೆ ಜಾಮ್ ಹೋ ಸಕ್ತೆ ಹೈ ಔರ್ ದಮ್ ಘುಟ್ನೆ ಕೆ ಕಾರಣ ಆಪ್ಕಿ ಜಾನ್ ಭಿ ಜಾ ಸಕ್ತಿ ಹೈ. ಬಾರಿಶ್ ಕೆ ಸಮಯ ರೇಡಿಯೋ ಔರ್ ಇಂಟರ್ನೆಟ್ ಸೇ ಮೌಸಮ್ ಕಿ ಜಾನ್ಕಾರಿ ಲೇತೆ ರಹೆ. ಬಚಾವ್ ಕೆ ಲಿಯೆ ಗಾಡಿ ಮೇ ಹಥೌಡಿ ಆದಿ ರಖೆ. ಗಾಡಿ ಗಡ್ಢೋ ಯಾ ಬಹತೆ ಪಾನಿ ಮೇ ನ ಲೇ ಜಾಯೆ. ಆಧಾ ಮೀಟರ್ ಊಂಚಾ ಪಾನಿ ಭಿ ಆಪ್ಕಿ ಗಾಡಿ ಬಹಾ ಕರ್ ಲೇ ಜಾ ಸಕ್ತಾ ಹೈ. ಬರಸಾತ್ ಕೆ ಸಮಯ ಬಿಜ್ಲಿ ಕೆ ಖಂಬೆ ಕೆ ನೀಚೆ ನ ರುಕೆ ಔರ್ ಟೂಟೆ ಹುಯೆ ಬಿಜ್ಲಿ ಕೆ ತಾರೋ ಸೇ ಸಾವಧಾನ. ತಯಾರಿ ಮೇ ಹೈ ಸಮಝದಾರಿ. NDMA ದ್ವಾರಾ ಜನಹಿತ ಮೇ ಜಾರಿ. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿ ಸರ್ವಜ್ಞಮೂರ್ತಿ ಚಿತ್ರದ ಗೀತೆ. ಸಾಹಿತ್ಯ ನೀಡಿದ್ದಾರೆ ಎಂಎನ್ ಬಾಬು, ಸಂಗೀತ ಜಿಕೆ ವೆಂಕಟೇಶ್. ಕರು